ಕಡ್ಡಾಯಗೊಳಿಸಲಾಗಿದ್ದು ಸುಮಾರು 2500 ಪ್ರಕರಣಗಳನ್ನು ದಾಖಲಿಸಿ 8 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರ ಸುರಕ್ಷತೆ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸದೃಢವಾಗಿದೆ, ಮೇಲ್ಮನೆಯಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥನೆ. ಅಂತಾರಾಷ್ಟೀಯ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗ ನೀಡಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಇಂದು ಸಚಿವ ಸಂಪುಟ ಸಭೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಆಯೋಜಿಸುವ ಕುರಿತಂತೆ ಚರ್ಚೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಮುಚ್ಚುವ ಆದೇಶ ರದ್ದುಗೊಳಿಸಿದ ಹೈಕೋರ್ಟ್. ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಅಸಂವಿಧಾನಿಕ, ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲರಿಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗುಂದೂರಿನ KM ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮಣ್ ಅವರೇ. ನಮಸ್ತೆ ಲಕ್ಷ್ಮಣ್ ಅವರು, ತಾವು 8 ಕೃಷಿಯಲ್ಲಿ ತೊಡಗಿದ್ದಾರೆ? ನಾನು ತಂದೆ ಜೊತೆಲಿ ಚಿಕ್ಕದಿಂದಲೇ 15-20 ಕೃಷಿಯಲ್ಲಿ ತೊಡ್ಕೊಂಡಿದ್ದೇನೆ. ಅಂದರೆ ನಿಮ್ಮ ತಂದೆಯವರು ಕೃಷಿಕರಾಗಿದ್ದರು, ನೀವು ಅವರನ್ನು ಅನುಸರಿಸ್ತಾ ಇದ್ದೀರಿ? ಹೌದು. ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರ ಲಕ್ಷ್ಮಣ್? ಕಾಫಿ, ಕರಿಮೆಣಸು, ನಂತರ ಅಡಿಕೆ ಮತ್ತು ತೆಂಗು. ಭತ್ತ ಏನು ಬೆಳೆಯೋದಿಲ್ಲ? ಭತ್ತ ಹಿಂದೆ ಬೆಳೀತಿದ್ದು, ಹಾರಂಗಿ ಅಣೆಕಟ್ಟಿಂದ ನಮ್ಮದು 7 ಜಮೀನು ಮುಳುಗಡೆ ನಂತರ ಭತ್ತ ಬೆಳೆದು ಬಿಟ್ಟಿದ್ದೀವಿ. ಕಾಫಿನಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಅಂತ ನಾವು ಕೇಳ್ತಾ ಇರ್ತೀವಿ, ನೀವು ಯಾವ ರೀತಿ ಕಾಫಿ ಬೆಳೀತಾ ಇದ್ದೀರಿ? ನಾವು ಅರೇಬಿಕಾನು ಇದೆ ಮತ್ತು ರೋಬಸ್ಟಾನು ಇದೆ. ಯಾವುದು ಜಾಸ್ತಿ ಇದೆ ಅದರಲ್ಲಿ? ರೋಬಸ್ಟಾನೇ ಜಾಸ್ತಿ ಇದೆ. ರೋಬಸ್ಟಾ ಜಾಸ್ತಿ ಇದೆ. ಏನು ವ್ಯತ್ಯಾಸ ಅರೇಬಿಕಾ ಮತ್ತು ರೋಬಸ್ಟಾಕ್ಕೆ? ಅರೇಬಿಕಾಕ್ಕೆ ಅತಿ ಹೆಚ್ಚು ಖರ್ಚಾಗುತ್ತೆ, ಅಂದರೆ 100 ಬರೋದಾದರೆ ಒಂದು 50-70 ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ರೋಬಸ್ಟಾಕ್ಕಾದರೆ ಭಾಳಷ್ಟು ಕಡಿಮೆ, ಒಂದು 25% ಸಾಕಾಗ್ತದೆ, ಮತ್ತು ರೋಗಗಳನ್ನು ತಡೆಯುವ ಶಕ್ತಿ ಇರುತ್ತೆ. ಅರಬಿಕಾಗೆ ಅದಿರೋದಿಲ್ಲ, ಬಿಳಿ ಕಾಂಡ ಕೊರಕ ಮತ್ತೆ ಬೇರೆ ಬೋರರ್ ಇಂತಹ ಕೆಲವು ರೋಗಗಳಿರುತ್ತೆ, ಕೀಟಗಳು ಮತ್ತೆ ಆಗಾಗ ಗಿಡಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಅದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಅರಬಿಕಾ. ಆದ್ರೆ ಬೆಲೆ ಜಾಸ್ತಿ ಅಲ್ವಾ? ಬೆಲೆ ಜಾಸ್ತಿ ಸಿಗ್ತದೆ, ಮತ್ತೆ ಕ್ವಾಲಿಟಿನೂ ಅದರ ಸುವಾಸನೆ ಮತ್ತೆ ಟೇಸ್ಟ್ ಸಮೇತ ಚೆನ್ನಾಗಿದೆ ಅಂತ ಹೇಳ್ತಾರೆ, ಒಳ್ಳೇದಿರುತ್ತೆ ಅಂತ ರೋಬಸ್ಟಾಗಿಂತ. ಅಂದ್ರೆ ಎಷ್ಟು ಎಕರೆಯಲ್ಲಿದೆ ಅರಬಿಕಾ ನಿಮ್ದು? ಅರಬಿಕಾ ಒಂದು 5 ಒಂದು 15 ರೋಬಸ್ಟಾ ಇದೆ. ಅರಬಿಕಾನು ಸಾಕಷ್ಟು ಗಿಡಗಳಿದ್ದಾವೆ ಅನ್ನಂಗಾಯ್ತು ಇದೆ. ಅಂದರೆ ಈಗ ನಾವು ಕಾಫಿನಲ್ಲಿ ಒಳ್ಳೆ ಬೆಳೆ ಪಡಿಬೇಕು ಅಂದರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಬೆಳೆಗಳು ನಾವು ಪಡಿಬೇಕಂತ ಹೇಳಿದ್ರೆ ಈಗಾಗಲೇ ಒಳ್ಳೆ ನರ್ಸರಿಯಿಂದ ಗಿಡ ತರಬೇಕಾಗುತ್ತೆ. ಅಲ್ಲಿ ಮೊದಲನೇ ಬಾರಿ ಎರಡನೇ ಬಾರಿ ಮೂರನೇ ಬಾರಿ ಬಂದ ಗಿಡಗಳನ್ನ ನಾವು ತಂದು ನೆಟ್ಟರೆ ಅಷ್ಟು ಒಳ್ಳೆ ಇಳುವರಿ ಬರೋದಿಲ್ಲ. ಆದ್ದರಿಂದ ಮೊದಲ ಬಾರಿ ಏನು ನರ್ಸರಿ ಸಿಗ್ತದೆ ಆ ಗಿಡನೇ ತಂದು ನೆಡಬೇಕಾಗುತ್ತೆ. ಅದು ಅವ್ರು ಯಾವ ಗಿಡದ ಆಯ್ಕೆ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರೂ ನರ್ಸರಿ ಮಾಡೋದ್ರಿಂದ ಅದಕ್ಕೊಂದು ಕಂಡೀಷನ್ ಕಾಪಿ ಬೋರ್ಡ್ ಹಾಕಿದರೆ ಒಳ್ಳೆಯದಿತ್ತು. ಯಾಕೆಂತೇಳಿದ್ರೆ ಒಳ್ಳೆ ನರ್ಸರಿ ತಂದರೆ ಮಾತ್ರ ಅವನಿಗೆ ಒಳ್ಳೆ ಕ್ರಾಪ್ ಸಿಗ್ತದೆ. ಮತ್ತು ಕಾಪಿ ಬೋರ್ಡ್ಗಳು ರೈತರಿಗೆ ಮಾರ್ಗದರ್ಶನ ಭಾಳ ಅಗತ್ಯ ಇದೆ. ರೈತರಿಗೆ ಮಾರ್ಗದರ್ಶನ ಮಾಡಿದರೆ ಅನುಕೂಲ ಅಂತ ಅನುಕೂಲ ಆಗುತ್ತೆ. ಗಿಡ ಏನಿದೆ ಅದನ್ನ ಟಾಪ್ ಮಾಡುವಂಥದ್ದು ಎರಡು ಎರಡೂವರೆ ಅಡಿಗೆ, ನಂತರ ಅದನ್ನೊಂದು ಸರಿಯಾದ ಆಕಾರಕ್ಕೆ ತಂದರೆ ಮಾತ್ರ ಅದು ಕಾಪಿ ಸರಿಯಾಗಿ ಕೊಡ್ತದೆ. ಅದನ್ನು ನಾವು ಕಾಪಿ ಇಲ್ಲಿ ಕಪಾತ್ ಅಂತ ಕರಿತೀವಿ, ಪ್ರೂನಿಂಗ್. ಅದು ಸರಿ ಆದಾಗ ಮಾತ್ರ ಕಾಪಿ ತೋಟದ ಎಲ್ಲ ಕಾರ್ಮಿಕರಿಗೆ ಬರೋದಿಲ್ಲ, ಯಾರು ನೋಡಿರ್ತಾರೆ ಹಾಗೆ ಕಡಿತಾ ಹೋಗ್ತಾರೆ. ಅದರಿಂದ ಏನು ಬೆಳೆಗಾರರಾದವರು ಅದ್ರ ಬಗ್ಗೆ ಮಾಹಿತಿ ಇದ್ರೆ ಮಾತ್ರ ಒಳ್ಳೆ ಗಿಡಗಳನ್ನ ಆಕಾರ ಕೊಟ್ಟು ಕಾಪಿ ಪರವಾಗಿ ಮಾಡಬಹುದು. ಅಂದ್ರೆ ಈಗ ಅರೇಬಿಕಾ ಗಿಡಗಳನ್ನ ಎಷ್ಟೆಷ್ಟು ಅಂತರಕ್ಕೆ ಹಾಕೋಬೇಕಾಗತ್ತೆ ಸಸಿಗಳನ್ನ? ಅರೇಬಿಕಾ ನಾವು 8x8 ಹಾಕ್ತಿದ್ವಿ, ರೋಬಸ್ಟ 10x10 ಹಾಕ್ತಿದ್ವಿ. ಯಾಕಂದ್ರೆ ಅದ್ರ ಮಧ್ಯದಲ್ಲಿ ಜಾಗ ಜಾಸ್ತಿ ಇದ್ರೆ ಅಡಿಕೆ ಬೇರೆ ಗಿಡಗಳನ್ನ ಹಾಕೊಳ್ಬಹುದು ಅಂತ ಹೇಳಿ ಬಿಟ್ಟಿದೀವಿ. ಅಂದ್ರೆ 8x8 ಕೊಟ್ಟರೆ ಒಳ್ಳೇದು ಅರೇಬಿಕಾ. ಹೌದು, ರೋಬಸ್ಟಕ್ಕೆ ಇನ್ನೂ ಒಂದು 2x ಹೆಚ್ಚಿಗೆ ಬೇಕು, ಅಂದ್ರೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಹೌದು, ರೋಬಸ್ಟ್ ಆಗಿಡ. ಹೌದು, ಹೂ ಮಳೆ ಬಹಳ ಮುಖ್ಯ ಅಂತ ನಾವು ಕೇಳ್ತಾ ಇರ್ತೀವಿ. ಹೂ ಮಳೆ ಸಾಧಾರಣವಾಗಿ ಯಾವಾಗ ಬಂದ್ರೆ ಒಳ್ಳೇದು ಅಂತ ಸಾಮಾನ್ಯ ಹೇಳ್ತಾರೆ, March 15 ನಂತರ. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಾವು ಅದಕ್ಕೆ ಸ್ಪ್ರಿಂಕ್ಲರ್ ಮಾಡುವ ಅನುಕೂಲತೆ ಇದ್ರೆ ಮಾಡ್ಕೊಳ್ಬಹುದು. ನಿಮ್ದಿದೆಯಾ ಸ್ಪ್ರಿಂಕ್ಲರ್? ಸ್ಪ್ರಿಂಕ್ಲರ್ ಇದೆ, ನೀರಿನ ವ್ಯವಸ್ಥೆ, ನೀರದು ಇದೆ, ಬೋರ್ವೆಲ್ ಇದೆ, ಮತ್ತೆ ಕೆರೆಗಳಿದೆ. ಈ ಗದ್ದೆ ಏನಿತ್ತು ಅದರಲ್ಲೆಲ್ಲ ಕೆರೆ ಮಾಡಿದೀವಿ ಈಗ. ಕೃಷಿ ಹೊಂಡಗಳು? ಹೌದು, ಕೃಷಿ ಹೊಂಡಲ್ಲ, ದೊಡ್ಡ ಕೆರೆಗಳನ್ನೇ ಮಾಡಿದೀವಿ. ದೊಡ್ಡ ಕೆರೆಗಳು? ಹೌದು, ಮೀನುಗಾರಿಕೆ ಇದರಿಂದ ದೊಡ್ಡ ಕೆರೆ ಮಾಡಿದೀವಿ. ಮೀನುಗಾರಿಕೆನೂ ಮಾಡ್ತಾ ಇದ್ದಾರೆ? ಹಾ ಇದೆ, ಆದರೆ ಅಷ್ಟು ಮನ್ಸು ಕೊಟ್ಟು ಮಾಡಿಲ್ಲ, ನೀರಿಗೆ ಬಿಟ್ಟಿದ್ದೀವಿ ಅಷ್ಟೇ ಮೀನು. ಅಂದರೆ ನೀವು ಈ ಕಾಫಿ ಬೆಳೆಗೆ ನೀರನ್ನು ಕೊಡೋ ಒಂದು ಉದ್ದೇಶದಿಂದನೇ? ಹೌದು, ನೀರು ಕೊಡೋದು ಭಾಳ ಅಗತ್ಯ ಇದೆ. ಆದರೆ ಮಾತ್ರ ಕರಿಮೆಣಸು ಅರಬಿಕ ಎಲ್ಲನೂ ಬರುತ್ತೆ. ಅರಬಿಕ ಸ್ವಲ್ಪ ನೀರು ವ್ಯತ್ಯಾಸ ತಡ್ಕೊಳ್ತದೆ, ಆದರೆ ರೋಬಸ್ಟ ತಡ್ಕೊಳ್ಳೋದಿಲ್ಲ, ಅದರ ಮಿಡಿ ಕಚ್ಚುತ್ತೆ, ಅದು ಬರ್ನ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಯಾವಾಗ ಮಳೆ ಬರಲಿಲ್ಲ ಅಂದರೆ ನೀವು ಸ್ಪ್ರಿಂಕ್ಲರ್ ಮಾಡ್ತೀರಾ? ಸಾಮಾನ್ಯ March 15 ಅಥವಾ April 1 ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ಮತ್ತೆ ಮಳೆ ಬಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನೀವೇ ಕೊಟ್ಬಿಡ್ತೀವಿ. ಹೌದು, ಕನಿಷ್ಠ 1 inch ಹತ್ರ ಮಳೆ ಬರುವಾಗಿ ನೋಡ್ಕೊಳ್ತೀವಿ. ಆಮೇಲೆ ಒಂದು ವೇಳೆ ಮಳೆ ಬರಲಿಲ್ಲ ಅಂದ್ರೆ ನೀವೇ? ಹೌದು, ಮತ್ತೆ ಎರಡನೇ ರೌಂಡ್ ಏನೊಂದ್ಸಿ ಹೂ ಬಂದು ಅರಳಿದ ನಂತರ ಒಂದು 20 ದಿನದ ಒಳಗಡೆ ನೀರು ಕೊಡಬೇಕು, ಇಲ್ಲದಿದ್ರೆ ರೋಬಸ್ಟದ ಮಿಡಿಯೆಲ್ಲ ಸುಟ್ಟು ಹೋಗ್ತೇವೆ. ಅದು ಅಂದ್ರೆ ಅವು ಕಾಯಿ ಕಚ್ಚ ಕಾಯಿ ಕಚ್ಚೋದಿಲ್ಲ, ಅದು ಪರಾಗಸ್ಪರ್ಶ ಹಾಗೆ ಬರ್ನಾಗ ಹೋಗ್ಬಿಡ್ತೇವೆ. ಕನಿಷ್ಠ 1 ವಾರ ಅಂತರ ಕೊಡ್ಬೇಕಾಗತ್ತೆ. ಹಾ, 2 ವಾರಕ್ಕೆ ಹೂ ವಾರ ಅರಳಿದ ತಕ್ಷಣ ಕೊಟ್ಟರೂ ತೊಂದರೆ ಇಲ್ಲ, ತಡ್ಕೊಳ್ತೇವೆ. ಅದು ಹೂ ಅರಳಿ ಮಿಡಿ ಆಗ್ತಿದ್ದಾಗೇನೆ, ಹೂ ಅರಳಿದಾಗ ಒಂದು ಸ್ವಲ್ಪ ದಿನ ಬಾಕಿ ಇರಬೇಕಷ್ಟೇ, 1-2 ದಿನ ಅಷ್ಟೊತ್ತಿಗೆ ಒಳಗಡೆ ಸೆಟ್ ಆಗಿ ಪರಾಗಸ್ಪರ್ಶ ಆಗುತ್ತೆ, ಆಗಿರುತ್ತೆ. ಆಮೇಲೆ ಕೊಡ್ಬೋದು ಅಂತ ಕೊಡ್ಬೋದು. ಸಾಧಾರಣವಾಗಿ ನಮ್ಮ ಕಾಫಿ ಮಂಡಳಿಯ ವಿಜ್ಞಾನಿಗಳು 1-3 ವಾರ ಆದ್ರೂ ಒಂದು ಅಂತರ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ. ಇರ್ಬೋದು. ಇನ್ನು ತಾವು ಈ ಜಮೀನಿಗೆ ಸುಣ್ಣ ಏನಾದರೂ ಕೊಡ್ತೀರಿ? ಹೌದು, ಎಷ್ಟು ವರ್ಷಕ್ಕೆ ಒಂದ್ಸರಿ ಕೊಡ್ತೀರಿ? ಅದು ಕಾಪಿಗೆಲ್ಲ 2 ವರ್ಷಕ್ಕೆ ಒಂದ್ಸರಿ ಕೊಡ್ತೀವಿ, ಆದರೆ ಕರಿಮೆಣಸಿಗೆ ಪ್ರತಿ ವರ್ಷನೂ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು 1/2 kg ಕೊಟ್ಟಾಗ ಅದು ರೋಗ ಎಲ್ಲ ಕಮ್ಮಿ ಆಗ್ತದೆ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತೀರಾ? ಹೇಗೆ? ಇಲ್ಲ, ಮೊದಲು ಮಾಡ್ತಾ ಇದ್ದೋ, ಇತ್ತೀಚೆಗೆ ನಿಲ್ಲಿಸಿಬಿಟ್ಟಿದ್ವಿ ಜನಗಳ ಸಮಸ್ಯೆಯಿಂದಾಗಿ. ಹಾಗೆ ಒಂದು ಅಂದಾಜಿನಲ್ಲಿ ಕೊಡ್ತೀವಿ. ಸಾಧಾರಣವಾಗಿ ನಾವು ಗಿಡ ಕಪಾತು ಅಂತ ಕೇಳ್ತಾ ಇರ್ತೀವಿ ಕಾಫಿನಲ್ಲಿ, ಅದು ಯಾವಾಗ ಮಾಡಬೇಕಾಗುತ್ತೆ? ಅದು ಕಾಪಿ ಕುಯ್ದ ನಂತರ. ಕಾಪಿ ಕುಯ್ದ ನಂತರ ಅಂತ ಹೇಳೋಕ್ಕಿಂತ ಇನ್ನೇನು ಅಂತೇಳಿದ್ರೆ ಹದ ಮಳೆ ಸಿಕ್ಕಬೇಕು, ಇಲ್ಲದ್ರೆ ಅದು ಫಸಲು ಕೊಟ್ಟು ಭಾಳ ಸೋತಿರ್ತದೆ ಗಿಡ. ಆಗ ಅದ್ರ ಜೊತೆ ಕತ್ತಿ ಹಾಕಿದ್ರೆ ಗಿಡಗಳು ರೆಕ್ಕೆಗಳೆಲ್ಲ ಸಾಯ್ತದೆ. ಅದಕ್ಕೆ ಏನು ಮಾಡಬಹುದು ಅಂತ ಹೇಳಿದ್ರೆ ಹದ ಮಳೆ ಆದ ಮೇಲೆ ಅಥವಾ ಸ್ಪ್ರಿಂಕ್ಲರ್ ಕೊಡ್ತಾನೆ ಕಪಾತು ಮಾಡ್ತಾ ಹೋಗ್ಬೋದು. ಅದು ನೀರು ಭಾಳ ಮುಖ್ಯ ಅದಕ್ಕೆ. ಅಂದ್ರೆ ಒಂದು ನೀರು ಕೊಟ್ಟ ಮೇಲೆ ಗಿಡ ಕಪಾತ್ ಮಾಡಬೇಕು? ಹೌದು, ನೀರು ಕೊಟ್ಟ ಮೇಲೆ ಮಾಡಬೇಕು, ಮೊದಲು ಮಾಡ್ಲಿಕ್ಕೆ ಹೋಗಬಾರ್ದು. ಮರ ಕಪಾತ್ ಸಮೇತ ಅಷ್ಟೇ, ನೀರು ಕೊಟ್ಟ ಮೇಲೆ ಇದು ಮಾಡ್ಬೇಕು. ಯಾಕೆಂದ್ರೆ ಫಸಲು ಕೊಟ್ಟು ಗಿಡ ಸೋತಿರುತ್ತೆ, ಗಿಡಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ. ಅಂದ್ರೆ ಗಿಡ ಕಪಾತ್ ಅಂದ್ರೆ ಏನೇನು ಮಾಡ್ತೀರಾ? ಅದು ರೆಕ್ಕೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅತಿ ಉದ್ದ ಬಂದಿದ್ದನ್ನ ಕಟ್ ಮಾಡಬೇಕಾಗುತ್ತೆ. ಒಣಗಿರ್ತವೆ, ಒಣಗಿದಕ್ಕಿಂತಲೂ ಅಲ್ಲಿ ಅದು ಒಂದ್ಸತಿ ಕ್ರಾಪ್ ಕೊಟ್ಟ ಮೇಲೆ ಆ ಕೊಂಬೆಲಿ ಬರೋದಿಲ್ಲ, ಅದನ್ನ ಗಿಡದ ಕಾಂಡದಿಂದ ಒಂದು 2 ದೂರ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿದಾಗ ಹೊಸ ಚಿಗುರುಗಳು ಬರ್ತದೆ ನೀರು ಕೊಟ್ಟಾಗ. ಮತ್ತೆ ಬಹಳ ಉದ್ದ ರೆಕ್ಕೆ ಹೋದರೆ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಏನಿದೆ ಅದ್ರ ತುದಿಗಂಟ ಸ್ವಲ್ಪಲಿಗೆ ಸಾಧ್ಯ ಆಗುದಿಲ್ಲ. ಕೆಲವು ತೋಟಗಳಿಂದ ನೋಡಿದ್ ನಾನು, 1 meter 2 meter ಉದ್ದ ರೆಕ್ಕೆ ಹೋಗಿರುತ್ತೆ, ಅದ್ರ ತುದಿಯಲ್ಲಿ 3 ಕಾಪಿ ಇದೆ ಅಂತ ಅದನ್ನ ನೋಡ್ಲಿಕ್ಕೆ ಹೋಗಬಾರ್ದು. ಗಿಡಗಳನ್ನ 1-2 ಬಿಟ್ಟು ಕಟ್ ಮಾಡಿದಾಗ ತುಂಬಾ ಅಡ್ಡ ಚಿಗುರು ಬಂದು ಚಂದ ಒಳ್ಳೆ ಕ್ರಾಪ್ ಕೊಡುತ್ತೆ. ಮತ್ತೆ ಕೆಲವು ರೆಕ್ಕೆಗಳು ಮೇಲ್ಗಡೆ ಹೋಗ್ತಾ ಇರ್ತವೆ ನೇರವಾಗಿ ಗಂಡರಕ್ಕೆ. ಗಂಡರಕ್ಕೆ ಅಂತ ಅದನ್ನು ಕೆಲವು ಸತಿ ನಾವು ತೆಗೆಯೋದಿಲ್ಲ, ಅದನ್ನು ತುದಿ ಚಿವುಟಿದ್ರೆ ಚಂದ ಬರುತ್ತೆ. ಮತ್ತೆ ನಾವು 2 ಬಂತು ಅಂತ ಹೇಳಿದಾಗ ಆ ರೆಕ್ಕೆನ ಕಟ್ ಮಾಡೋದೇ ಒಳ್ಳೇದು, ಆಗ ಅಡ್ಡ ಚಿಗಿರಿ ಬಂದು ಒಂದು ಒಳ್ಳೆ ಆಕಾರ ಬರುತ್ತೆ. ಅದು ಇತ್ತೀಚೆಗೆ ವಾಟ್ಸಪ್ ಸಮೇತ ಬರ್ತಾ ಇದೆ ತುದಿ ಚಿವುಟೋದು, ಅದೆಲ್ಲರೂ ಮಾಡಬೇಕು. ಸಾಧಾರಣವಾಗಿ ಮರ ಕಪಾತು ಅಂತೀವಿ, ಅಂದ್ರೆ ನೆರಳಿನ ಮರದ ರೆಂಬೆಗಳನ್ನು ಕೊಂಬೆಗಳನ್ನು ತೆಗಿಬೇಕಾಗತ್ತೆ ಅಂತ. ಇದನ್ನ ಸಾಧಾರಣವಾಗಿ ಯಾವಾಗ ಮಾಡ್ತೀರಾ? ಇದಕ್ಕೆ ಯಾವಾಗ ನೀರು ಕೊಟ್ಟಾಯ್ತು ಮಳೆ ಮಧ್ಯದಲ್ಲಿ ಗ್ಯಾಪ್ ಕೊಡುವಾಗ ಮಾಡಬೇಕಾಗುತ್ತೆ. ಸಾಮಾನ್ಯ ಆಗಸ್ಟ್ ಟೈಮ್ ಜನ ಸಿಕ್ಕಿದಾಗ ಹೀಗೆ ನೋಡ್ಕೊಂಡು ಮಾಡ್ತೀವಿ. ಹದ ಮಳೆ ಆದ ಮೇಲೆ ಮಾತ್ರ ಮಾಡಬೇಕಾಗ್ತದೆ. ಅಂದ್ರೆ ಸ್ವಲ್ಪ ತಂಪಾಗಬೇಕು. ಹೌದು ಹೌದು. ಮೇ ಕೊನೆಗೆ ಮಾಡಬಹುದು ಅಂತೀರ? ಮೇ ಅಂತಿಲ್ಲ, ಅದು ಮಳೆ ಹಾಗೆ ಆಯ್ತು ಹಾಗೆ ಸ್ಪ್ರಿಂಕ್ಲರ್ ಮಾಡಿದ್ರೆ ಮಾಡ್ಕೊಂಡೇ ಮಾಡಬಹುದು. ಅದು ಏನ್ ಸಮಸ್ಯೆ ಇಲ್ಲ. ವಾತಾವರಣ ತಂಪಾಗಿರ್ಬೇಕು. ತಂಪಾಗಿರ್ಬೇಕು, ಬುಡ ನೀರು ತಗೊಳ್ಳುವಾಗ ಇರ್ಬೇಕು, ಶೀತ ಇರಬೇಕು. ಮತ್ತೆ ಬಿಸಿಲು ಗಿಡಗಳಿಗೆ ತಾಕಬಾರದು ಅಂತ ಸಂದರ್ಭದಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಬಿರು ಬೇಸಿಗೆಯಲ್ಲಿ ಮಾಡಿಬಿಟ್ರೆ ಗಿಡಗಳೇ ಸುಟ್ಟೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಗಿಡ. ನೋಡ್ಕೊಂಡೇ ಮಾಡ್ಬೇಕು ಮರಕಪ್ಪ. ಅಂದ್ರೆ ನೀವು ಎಷ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ತೀರಾ ಮರಕಪ್ಪ? 2 ವರ್ಷಕ್ಕೊಂದ್ಸತಿ ಮಾಡಿಸಲೇಬೇಕು. ಪ್ರತಿ ವರ್ಷ ತೆಗೆದ್ರೆ ಕೆಲಸ ಕಡಿಮೆ ಇರುತ್ತೆ. ನೆರಳಿನ ಮರಗಳು ಜಾಸ್ತಿ ಇದಾವ ನಿಮ್ಮಲ್ಲಿ? ಇದೆ, ಸಾಕಷ್ಟು. ಹಳೆ ತೋಟದಿಂದ ಮರಗಳಿದೆ. ಹತ್ತಿ ಮರಗಳನ್ನ ಹಿಂದೆ ಎಲ್ಲ ನಟ್ಟು ಬೆಳೆಸ್ತಾ ಇದ್ರು. ಈಗ ಇತ್ತೀಚೆಗೆ ಸಿಲ್ವರ್ ಆಗಿದೆ, ಸಿಲ್ವರ್ನೆಲ್ಲ ಬಹಳಷ್ಟು ತೆಗೆದು ಕಾಫಿ ಬೆಲೆ ಬಂದ ಮೇಲೆ ಮರಗಳನ್ನ ತೆಗಿತಾ ಇದ್ದಾರೆ. ಗೊಬ್ಬರ ಯಾವಾಗ ಕೊಡ್ತೀರಾ ಕಾಫಿಗೆ? ಗೊಬ್ಬರ ಹೂ ಮಳೆಗೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಮಾರ್ಚ್ ಅಲ್ಲಿ ಫಸ್ಟ್ ಯಾವಾಗ ಮಳೆ ಕೊಡ್ತೀವಿ, ಮೊದಲು ಏನ್ ಮಾಡ್ತಿದ್ ಅಂತ ಹೇಳಿದ್ರೆ ನಾವು ಗೊಬ್ಬರ ನೀರ್ ಮಾಡಿ ಗಿಡದ ಬುಡಕ್ಕೆ ಹೋಯಿಸ್ತಾ ಇದ್ದೋ. ಡಿ ಎ ಪಿನೆಲ್ಲ ಗಿಡದ ಬುಡಕ್ಕೆ ಹೋಯಿಸೋದ್ರ ಜೊತೆಗೆ ಸ್ಪ್ರಿಂಕ್ಲರ್ ಒಟ್ಟಿಗೆ ಕೊಟ್ಟಾಗ ನೀರು ಕರಗ್ತಾ ಇತ್ತು. ಇಲ್ಲರೆ ಗೊಬ್ಬರ ಹಾಕಿ ಮಳೆ ಬಂದ್ರೆ ಕರಗಿ ಮಣ್ಣಿ ಸೇರುತ್ತೆ, ಇಲ್ಲದ್ರೆ ಹಾಗೆ ಆವಿಯಾಗಿ ಹೋಗುತ್ತೆ. ಅಂದ್ರೆ ಹೂ ಮಳೆ ಬಂದ ಸಂದರ್ಭದಲ್ಲಿ ಒಂದ್ಸರಿ ಗೊಬ್ಬರ ಕೊಡ್ತೀರಾ? ಹೌದು. ಮತ್ತೆ ಯಾವಾಗ ಕೊಡ್ತೀರಾ? ಮತ್ತೆ ಮಧ್ಯದಲ್ಲಿ ಕೊಡ್ತೀವಿ. ಯಾರು ನಾವು ಇತ್ತೀಚೆಗೆ ಗೊಬ್ಬರ ಕೊಡೋ ಸಮೇತ ಕಡಿಮೆ ಮಾಡಿದೀವಿ. ಕಾರಣ ಅಂತ ಹೇಳಿದ್ರೆ ಅಂತ ಅಗತ್ಯನ ಕಾಣೋದಿಲ್ಲ ಇದರಲ್ಲಿ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಉದಾಹರಣೆಗೆ, ನಾನು ಶಾಪ್ ಇಂದ ಒಂದು ಚೀಲ ಡಿ ಎ ಪಿ ಮತ್ತೆ ಒಂದು ಚೀಲ ಯೂರಿಯಾ ತಗೊಂಡೋದೆ. ಒಂದು ನಿಂಬೆ ಗಿಡಕ್ಕೆ ಕೊಟ್ಟಾಗ ಅದರಲ್ಲಿ ವ್ಯತ್ಯಾಸನೇ ಕಾಣಲಿಲ್ಲ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ, ಬಹಳಷ್ಟು ಚೀಟಿಂಗ್ ಆಗ್ತಿದೆ ರೈತರಿಗೆ. ಅಂದ್ರೆ ಈಗ ಸಡನ್ ಹೂ ಮಳೆ ಸಂದರ್ಭದಲ್ಲಿ ಒಂದು, ಮತ್ತೆ ಈ ಮಳೆಗಾಲದ ಪ್ರಾರಂಭದಲ್ಲೂ ಕೆಲವರು ಕೊಡ್ತಾರೆ. ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕು, ಮತ್ತೆ ಮಳೆಗಾಲ ಮುಗಿದು ಮತ್ತೆ ನೆಲ ಸ್ವಲ್ಪ ಡ್ರೈ ಆಗಬೇಕು. ಬಹಳಷ್ಟು ನೀರು ಶೀತದಲ್ಲಿ ಇದ್ದಾಗ ಅದೇನಾಗುತ್ತೆ, ಮಣ್ಣು ಜೊತೆ ನೀರ್ ಜೊತೆ ಗಿಡ ಎಷ್ಟು ಬೇಕು ಅಷ್ಟು ಮಾತ್ರ ಹೀರ್ಕೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಸೆಪ್ಟೆಂಬರ್ ಅಲ್ಲೂ ಕೊಡ್ತಾರಲ್ವಾ? ಕೊಡ್ತಾರೆ, ಅದು ಕೊಟ್ಟೊಂದು ಸಣ್ಣ ಮಳೆ ಸಿಕ್ಕು ಸಾಕು, ಅದು ಮಣ್ಣಿಗೆ ಸೇರ್ಕೊಳ್ತೇ ಅದು. ಅಂದ್ರೆ ಅವಾಗ ಕಾಯಿಗಳು ಬಲಿತಾ ಇರ್ತವೆ. ಹೌದು, ಅಂತ ಸಂದರ್ಭದಲ್ಲಿ ಬಹಳ ಬೇಕು ಅಂತ. ಹೌದು. ಈಗ ನ್ಯಾನೋ ಗೊಬ್ಬರ ಎಲ್ಲ ಬಂದಿದೆ ಅಲ್ಲ, ಯೂರಿಯಾ ಮತ್ತೆ ಡಿ ಐ ಪಿ, ಅದನ್ನ ಸ್ಪ್ರೇ ಮಾಡೋದ್ರಿಂದ ನಮಗೆ ಬಹಳಷ್ಟು ಲಾಭ ಇದೆ ಅಂತ ಅನಿಸ್ತದೆ ನನಗೆ. ನೀವು ಏನ ಪ್ರಯೋಗ ಮಾಡಿದ್ದೀರಾ? ಮಾಡಿದ್ದೀನಿ ನಾನು. ಮೊದಲು ಡಿ ಎ ಪಿ ಬರ್ತಿದ್ನ ಮಿಕ್ಸ್ ಮಾಡಿ ಗಿಡಗಳ ಎಲೆಗಳ ಕೆಳಭಾಗಕ್ಕೆಲ್ಲ ಸ್ಪ್ರೇ ಮಾಡಿದಾಗ ಅದರ ಬದಲಾವಣೆ ಹೇಳುತ್ತೆ. ಅದು ಗೊತ್ತಾಗುತ್ತೆ, ಖರ್ಚು ಕಮ್ಮಿ, ಬಹಳಷ್ಟು ಕಮ್ಮಿ ಆಗುತ್ತೆ ಖರ್ಚು. ನಮಗೆ ಅಪ್ಪ ಹಾಕಿದ ಆಲಮರ ಅಂತೇಳಿ ನಾವು ಅಲ್ಲೇ ಬಾಕಿ ಆಗಿದ್ದೀವಿ. ಯಾಕೆಂದ್ರೆ ಸ್ಪ್ರೇ ಮಾಡೋದು ಬಹಳ ಒಳ್ಳೇದು, ಮಣ್ಣಿಗೂ ಉಳಿತದೆ, ಗಿಡನೂ ಚಂದ ಬರುತ್ತೆ. ಅಂದ್ರೆ ನಾವು ಬೇರೆ ಈ ಕೀಟನಾಶಕ ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡ್ತೀವಲ್ಲ, ಆ ರೀತಿ ಮಾಡಬೇಕಾಗತ್ತೆ? ಹೌದೌದು, ಮೇಲೆ ಪದರ ಮತ್ತೆ ಎಲೆ ಕೆಳಭಾಗ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಈ ನ್ಯಾನೋ ಗೊಬ್ಬರಗಳು ಅನುಕೂಲ? ಹೌದು, ಬಹಳ ಅನುಕೂಲ ಆಗುತ್ತೆ. ಆದ್ರೆ ಅದರಲ್ಲೂ ಪರ್ಸೆಂಟೇಜ್ ಎಷ್ಟು ಇದೆ ಅಂತ ಹೇಳಿಕೆ ಬರೋದಿಲ್ಲ. ಈ ಕಂಪನಿ ಗೊಬ್ಬರಗಳು ಎಲ್ಲ ನಕಲಿ ಆಗಿಬಿಟ್ಟಿದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಕಳೆ ಯಾವಾಗ ಯಾವಾಗ ತೆಗಿತೀರ? ಕಳೆ ನಾವು ಕನಿಷ್ಠ 1 ಅಡಿ ಬರೋವರೆಗೆ ಬಿಡ್ತೀವಿ, ಮತ್ತೆ 1 ಅಡಿ ನಂತರ ಮಿಷಿನ್ ಓಡಿಸ್ತೀವಿ ಅದನ್ನ. ಮತ್ತೆ ಕಳೆನೆ ಒಂದು ರೀತಿಯಿಂದ ಗೊಬ್ಬರ ಆಗೋದ್ರಿಂದ ಕಳೆ ಕತ್ತರಿಸಿ ಅಲ್ಲೇ ಹಾಕಬಹುದು. ಹೌದೌದು, ಹೂ ಬಿಡೋದಕ್ಕಿಂತ ಮುಂಚೆ. ಹೌದು, ಅದು ಮಣ್ಣಲ್ಲಿ ಪ್ರತಿ ವರ್ಷನೂ ಕೊಳಚೆ ಇರುತ್ತೆ. ಕಾಫಿ ಬೋರ್ಡವರೇ ಹೇಳ್ತಾರೆ, ಕಾಫಿ ತೋಟದಲ್ಲಿ ಕನಿಷ್ಠ 3 ಇಂಚು ಒಣಗಿದ ದರಗಿರಬೇಕು ಬೇಸಿಗೆಲಿ ಬಂದು ನೋಡಿದಾಗ, ಅದು ಮಾತ್ರ ಕಾಫಿ ತೋಟ ಅಂತ ಅನ್ಸ್ಕೊಳ್ತೆ ಅಂತ. ಅದಕ್ಕೆ ಸಾಕಷ್ಟು ಮರಗಳು ಇರಬೇಕಾಗುತ್ತೆ. ಕಾಫಿ ಗಿಡದಿಂದ ಒಂದು 30 ಅಡಿ ಹೈಟಿಗೆ ಬೇರೆ ಮರಗಳನ್ನ ಬಿಟ್ಟು ಎಲೆಗಳು ಅದರ ಗೊಬ್ಬರಕ್ಕೆ ಅದು ಪರವಾಗಿ ಮಾಡಬೇಕು. ಮತ್ತೆ ತೇವಾಂಶದ ಸಂರಕ್ಷಣೆಗೆ, ಮಣ್ಣಿನ ಸಂರಕ್ಷಣೆಗೆ ತೊಟ್ಲು ಗುಂಡಿಗಳನ್ನ ತೆಗಿಬೇಕು ಅಂತ ಹೇಳ್ತಾ ಇರ್ತಾರೆ. ಅದನ್ನು ಏನಾದರೂ ಮಾಡಿದ್ದಾರೆ? ಹೌದೌದು, ನಮ್ಮದು ಎಲ್ಲ ತೋಟದಲ್ಲಿ ತೊಟ್ಲು ಗುಂಡಿ ತೆಗೆದಿದೆ. ಜನಗಳಿಗೆ ಕೆಲಸ ಇಲ್ಲ ಅಂತೇಳಿ ಮಳೆಗಾಲದಲ್ಲಿ ಏನ್ ಮಾಡಿದೆ ಅಂತೇಳಿದ್ರೆ ತೊಟ್ಲು ಗುಂಡಿ ತೆಗಿಲಿಕ್ಕೆ ಬಿಟ್ಟೆ. ಅದರಿಂದ ಇಲ್ಲಿ ಒಳ್ಳೆ ಮೆಣಸಿಗೆ ಕೊಳೆ ರೋಗನೇ ಕಾಣಿಸ್ಕೊಳ್ಳಿಲ್ಲ ನನಗೆ. ಅಂದ್ರೆ ಹೆಚ್ಚಾದ ನೀರು ಬಸ್ತು, ಹೆಚ್ಚಾದ ನೀರು ಅಲ್ಲೇ ಲಿಂಕ್ ಕಟ್ ಆಗ್ತಾ ಹೋಗ್ತದೆ. ಇಲ್ಲದ್ರೆ ಬೆಟ್ಟ ತುದಿಲಿ ಬಿದ್ದ ನೀರು ಹೊಳೆ ಬದಿಗಂಟ್ಲು ನೀರ್ ಲಿಂಕ್ ಒಂದೇ ರೀತಿ ಹರಿತಾ ಬರ್ತದೆ. ಅದರಿಂದ ಕೆಳಗಡೆ ಬಂದಾಗ ಶೀತ ಜಾಸ್ತಿ ಆಗಿ ಗಿಡಗಳಿಗೂ ಕೊಳೆ ರೋಗ ಬರುತ್ತೆ, ಕಾಫಿ ತೋಟಕ್ಕೂ ಬರುತ್ತೆ, ಮೆಣಸಿಗೂ ಬರುತ್ತೆ. ಆದ್ರೆ ಈ ತೊಟ್ಲು ಗುಂಡಿಗಳು ಬಹಳ ಅಗತ್ಯ. ಅದು ಮೊದಲು ಕಾಫಿ ಬೋರ್ಡ್ ಸಬ್ಸಿಡಿ ಕೊಡ್ತಾ ಇದ್ರು, ಅದಕ್ಕೆ ಈಗ ನಿಲ್ಲಿಸಿದ್ದಾರೆ. ಅಂದ್ರೆ ಅದು ಮಣ್ಣಿನ ಕೊಚ್ಚಣೆಯನ್ನು ತಡೆಯುತ್ತೆ, ಮೇಲ್ ಮಣ್ಣು ತೊಳೆದು ಹೋಗೋದು ನಿಲ್ಲುತ್ತೆ, ಮತ್ತೆ ನೀರು ಭೂಮಿಗೆ ಇಳಿದು ಇಂಗುತ್ತೆ. ಅದು ಮತ್ತೆ ಈ ಮೇಲ್ಮಣ್ಣೆಲ್ಲ ಸಂಗ್ರಹಣೆ ಆಗುತ್ತಲ್ಲ ತೊಟ್ಲು ಗುಂಡಿಯಲ್ಲಿ, ಮತ್ತೆ ಅದನ್ನ ತೆಗೆದು ಬಳಸ್ಕೋಬಹುದು. ಹೌದು, ಗೊಬ್ಬರ ರೀತಿಯಲ್ಲೇ ಬಳಸ್ಕೊಳ್ಬಹುದು. ನೀವು ಅದನ್ನ ಹೌದು, ಅದನ್ನು ತೆಗೆದು ನಾವು ಒಳ್ಳೆ ಮೆಣಸು ಬಳ್ಳಿ ಮತ್ತೆ ಕಾಫಿ ಹಿಡಿದ ಚಿಕ್ಕ ಗಿಡಗಳ ಸುತ್ತ ಎರಚುತ್ತೀವಿ ಅದನ್ನ. ಮತ್ತೆ ಕಾಫಿ ಕೊಯ್ಲಿಗಿಂತ ಮುಂಚೆನೂ ಕಳೆ ತೆಗೆಸ್ತಾರಲ್ವಾ? ಅದು ಕೆಲಸಕ್ಕೆ ಸುಲಭ ಆಗ್ತದೆ ಅಂತ ತೆಗೆಸ್ತಾರೆ. ಆದ್ರೆ ಈ ಜನಗಳ ಸಮಸ್ಯೆ ಈಗ ಹಾಗೆ ಕುಯಿಸುವ ಹಾಗೆ ಆಗ್ಬಿಟ್ಟಿದೆ. ಮತ್ತೆ ನೀವು ಮ್ಯಾಟ್ ಗೀಟು ಇಂತ ಹೌದು, ಮ್ಯಾಟ್ ಹಾಕೋದು ಬಹಳ ಒಳ್ಳೇದು. ಅದು ಮೊದಲೆಲ್ಲ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಕೆಳಗಡೆ ಅಲ್ಲ ಏನು ಹಿಡಿದಿದೆ ಅಲ್ಲಿಂದ ಮ್ಯಾಟ್ ಹಾಕಿ ಕುಯ್ಕೊಂಡ್ಬರ್ತೀವಿ. ಈಗ ಈ ಅಸ್ಸಾಂ ಅವ್ರು ಬಂದ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಫಿ ತೋಟದ ತುತ್ತ ತುದಿಯಿಂದಲೇ ಬರ್ತಾರೆ ಮೇಲಕ್ಕೆ. ಅಲ್ಲಿಂದ ತಾಟಗಳಿಗೆ ಕುಯ್ದು ಹಾಕ್ತಾ ಹಾಗೆ ಎಳ್ಕೊಂಡು ಬರ್ತಾರೆ ಕೆಳಗೆ ರಸ್ತೆಯವ್ರಿಗೆ, ಹಾಗೆ ತಾಟಲ್ಲಿ ಬಂದ್ಬಿಡುತ್ತೆ ಕಾಫಿ. ಅವ್ರಿಗೆ ಹೊರುವ ಕೆಲಸನೂ ಕಮ್ಮಿ ಆಗುತ್ತೆ. ಮತ್ತೆ ಕಾಫಿನೂ ಇದೆಲ್ಲ ನೆಲದಲ್ಲಿ ಕಾಪಿ ಬಾಕಿ ಅದೇ ಬೇರೆ ಬರೆದು ಇರುತ್ತೆ. ಅಂದ್ರೆ ಈಗ ನೀವು ಚೆರ್ರಿ ಮಾಡ್ತಿರೋ ಅಥವಾ ಪಾರ್ಚ್ಮೆಂಟ್ ಮಾಡ್ತೀರಾ? ಅರ್ಧದಷ್ಟು ರೋಬಸ್ಟ್ ಜಾಸ್ತಿ ಚೆರ್ರಿ ಮಾಡ್ತೀವಿ, ಸಮಯ ಆದಾಗ ನೋಡಿಕೊಂಡು ಪಲ್ಪರ್ ಮಾಡ್ತೀವಿ. ಪಲ್ಪರ್ ಇದೆಯಾ ನಿಮ್ದು? ನಮ್ಮದೇ ಇದೆ. ಅಂದ್ರೆ ಯಾವುದು ಈ ಅರೇಬಿಕಾನ ಜಾಸ್ತಿ ಬೆಳೆನೆ ಮಾಡ್ತೀರಾ? ಹೌದು ಹೌದು. ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಅದಕ್ಕೆ? ಅದಕ್ಕೆ ಒಳ್ಳೆ ಹಣ್ಣನ್ನು ಕುಯ್ದಾಕ್ಬೇಕಾಗುತ್ತೆ. ಒಂದ್ ದಿವಸ ನಾವು ನೀರನ್ನು ತೊಟ್ಟಿಲಿ ಬಿಡ್ಬೇಕಾಗುತ್ತೆ, ಮರುದಿವಸ ಬಿಟ್ಟಾಗ ಪಲ್ಪರ್ ಮಾಡಬಹುದು. ಅಂದ್ರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದು? ಹಣ್ಣು ಸ್ವಲ್ಪ ಮೆತ್ತಗಿರ್ಬೇಕಷ್ಟೇ. ಮೆತ್ತಗಾಗಿರುತ್ತೆ ಅವಾಗ ರೋಬಸ್ಟ್ ಅಲ್ಲಿ ಜ್ಯೂಸ್ ಕಮ್ಮಿ ಇರುತ್ತೆ, ಹಾಗಾಗಿ ಅದು ಪಲ್ಪ್ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ನೀರು ಜಾಸ್ತಿ ಬೇಕಾಗುತ್ತೆ, ಮಾಡಬಹುದು ಅದನ್ನ. ಮತ್ತೆ ಒಣಗಿಸೋದು ಸುಲಭ ಆಗುತ್ತೆ. ನಿಮ್ಮ ಪಲ್ಪರ್ ಅನ್ನ ಬಳಸ್ಕೊಂಡು ನೀವೇ? ಹೌದು. ಮಾಡ್ತೀರಾ? ಆ ಬೇಳೆ ಎಲ್ಲ ಬಂದ್ಮೇಲೆ ಒಣಗಿಸ್ಬೇಕಾಗತ್ತ? ಹೌದು. ಎಷ್ಟು ದಿನ ಒಣಗಿಸ್ಬೇಕು? ಅದು 3-5 ದಿವಸ, ಅದು ಬಿಸಿಲಿದ್ದಾಗೆ ಇರ್ತದೆ, 3-5 ದಿವಸ ಒಳಗೆ ಒಣಗುತ್ತದೆ. ಇದಕ್ಕೆ ಒಂದು 10 ದಿವಸ ಎಲ್ಲ ಬೇಕಾಗುತ್ತೆ, ಮಳೆ ಮೋಡ ಇದು ನೋಡಿಕೊಂಡು. ಅದಕ್ಕೆ ಕಾಪಿ ಬೋರ್ಡ್ ಅವರು ಡ್ರೈಯರ್ ಕೆಲವು ಕಡೆ ಕೊಡ್ತಿದ್ದಾರೆ ಅಂತ ಕೇಳಿದೆ. ಆ ಡ್ರೈಯರ್ ಕೊಟ್ಟರೆ ಅನುಕೂಲ ಆಗ್ತದೆ ರೈತರಿಗೆ ಮಳೆಯಿಂದೆಲ್ಲ ತಪ್ಪಿಸ್ಕೊಂಡು. ಮತ್ತೆ 10%-ಷ್ಟಾದರೂ ತೇವಾಂಶ ಇರಬೇಕಾಗತ್ತೆ ಅಲ್ಲಿವರೆಗೂ ಒಣಗಿಸ್ಕೊಂಡು. ಹೌದು ಹೌದು. ತೇವಾಂಶ ಅದು ಏನು ಲಿಮಿಟ್ ಇರಬೇಕು, ಅದು ಇಷ್ಟು ಕೆಜಿಗೆ ಇಷ್ಟು ವೆಯ್ಟ್ ಒಂದು ಭಯ ಇದೆ. ಅಷ್ಟು ವೆಯ್ಟ್ ಆದಾಗಲೇ ನಾವು 1 ಪವರ್ ಲೀಟರ್ ಇಷ್ಟು ತೂಕ ಬರಬೇಕು ಅಂತ ಇದೆ. ಅಷ್ಟು ಇರಬೇಕು, ಬಹುಶಃ 16 ಅಂತ ಕಾಣುತ್ತೆ. ಅಷ್ಟು ಇರಬೇಕು ವೆಯ್ಟ್ ಇರಬೇಕು. ಅದು ಕರೆಕ್ಟ್ ಡ್ರೈ ಆಗಿದೆ. ಮೆಣಸು ಅಷ್ಟೇನೆ, ಇಲ್ಲ 1 ಲೀಟರ್ ಇಷ್ಟು ವೆಯ್ಟ್ ಬರಬೇಕು ಅಂತಿದೆ. ಹಂಗಿದ್ರೆ ಅದು ಒಳ್ಳೆ ಕರೆಕ್ಟ್ ಒಣಗಿದೆ ಅಂತ. ಅಂದ್ರೆ ನೀವು ಸಾಕಷ್ಟು ಬೆಳೆ ಮಾಡಿ ಮಾರಾಟ ಮಾಡ್ತೀರಾ? ಹೌದು. ಅದಕ್ಕೆ ಒಳ್ಳೆ ಬೆಲೆನೂ ಕೂಡ ಸಿಗುತ್ತೆ, ಬೆಲೆನೂ ಸಿಗ್ತದೆ. ಆದ್ರೆ ಇನ್ನೊಂದು ಸಮಸ್ಯೆ ಏನಂತೇಳಿದ್ರೆ ಅದನ್ನು ಜಾಸ್ತಿ ದಿವಸ ಇಟ್ಕೊಂಡು ವೆಯ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ತೂಕ ಕಡಿಮೆ ಆಗುತ್ತೆ. ತೂಕ ಕಮ್ಮಿ ಆಗೋದಕ್ಕಿಂತ ಡ್ರೈ ಆಗುತ್ತೆ, ಮತ್ತೆ ಕ್ವಾಲಿಟಿ ಹಾಳಾಗ್ತದೆ ಬಹಳ ದಿವಸ ಪಾರ್ಚ್ಮೆಂಟ್ ಇಟ್ಟರೆ. ಚೆರಿ 1 ವರ್ಷ ಇಟ್ಟರು ಏನಾಗುದಿಲ್ಲ ಅದು. ಈಗ ಸಾಕಷ್ಟು ನೀರು ಬೇಕಾಗತ್ತಲ್ಲ ಈ ಪಲ್ಪ್ ಮಾಡಬೇಕು ಅಂದ್ರೆ. ಹೌದು. ನಿಮಗೆ ಅಷ್ಟು ನೀರಿನ ಸೌಲಭ್ಯ ಇದೆ? ಇದೆ, ಬೋರ್ವೆಲ್ ಇದೆ, ಕೆರೆ ಇದೆ, ಬಳಸ್ಕೋಬಹುದು. ಹೌದು. ಮತ್ತೆ ಅದು ಒಂದ್ಸರಿ ಪಲ್ಪ್ ಮಾಡಿದ್ಮೇಲೆ ನೀರು ಬರುತ್ತಲ್ಲ, ಅದನ್ನ ಏನ್ ಮಾಡ್ತೀವಿ? ಅದನ್ನ ನಾವು ಬೇರೆ ಗುಂಡಿಗೆ ತುಂಬಿಸ್ಕೊಂಡು ತೋಟದೊಳಗೆಲ್ಲ ಕೆಲಸ ಹರಿಸ್ತೀವಿ. ಮತ್ತೆ ಸ್ಪ್ರಿಂಕ್ಲರ್ ಮಾಡೋ ಕೆರೆಗೆ ಬಿಟ್ಟಾಗ ಒಂಥರ ಗೊಬ್ಬರದಾಗೆ ಕೆಲಸ ಮಾಡುತ್ತೆ ಅಂತ. ಸುಣ್ಣ ಗಿಣ್ಣ ಎಂತದ್ದು ಏನಾದ್ರು ಆಗ್ಬೇಕಾಗತ್ತ? ಸುಣ್ಣ ಹಾಕ್ತೀವಿ ಅದಕ್ಕೆ, ಯಾಕೆಂದ್ರೆ ಅದು ಬಹಳ ಹುಳಿ ಇರುತ್ತದೆ, ಆಮ್ಲತ್ತೆ. ಅದಕ್ಕಾಗಿ ಸುಣ್ಣ ಹಾಕ್ಬೇಕಾಗುತ್ತೆ. ಹಾಕಿದೀವಿ, ಸುಣ್ಣ ಹಾಕಿ ಆನಂತರ ಬಳಸ್ಕೋಬೇಕಾಗುತ್ತೆ. ಹೌದು. ಇಲ್ಲ ಜಮೀನು ಮತ್ತೆ ಹುಳಿ ಆಗೋ ಸಾಧ್ಯತೆ ಆಗ್ತದೆ. ಆಗ್ತದೆ, ಯಾಕೆಂದ್ರೆ ಇಲ್ಲಿ ಮಳೆ ಬಂದು ಮೊದಲೇ ಮಣ್ಣು ಹುಳಿ ಆಗಿರುತ್ತೆ. ಇನ್ನೂ ಈ ಪಲ್ಪ್ ಮಾಡಿದಂಥ ನೀರನ್ನು ನೇರವ ಬಿಟ್ಟರೆ ಇನ್ನೂ ಹುಳಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸುಣ್ಣ ಹಾಕ್ಕೊಂಡು ಅದನ್ನ ತಟಸ್ಥ ಮಾಡಿ ಆನಂತರನೇ ನಾವು ನಮ್ಮ ನೀರಾವರಿಗೆ ಬಳಸ್ಕೋಬಹುದು. ನಾವು ಪಲ್ಪರ್ ನೀರು ಹೋಗ್ತಿದ್ದಾಗ ಸುಣ್ಣ ಹಾಕ್ಬಿಡ್ತೀವಿ ಅದಕ್ಕೆ. ಮತ್ತೆ ಕೆಲವು ರೈತರು ಈ ಹೊಳೆಗೆಲ್ಲ ಬಿಡೋದು ಇದೆಲ್ಲ ಮಾಡ್ತಾರೆ, ತಪ್ಪಲ್ಲ? ತಪ್ಪು ತಪ್ಪು. ಬಹಳಷ್ಟು ಮೀನುಗಳು ಸತ್ತೋದ ಹಿಂದೆ ಆ ಥರ ಬಿಟ್ಟು. ಅದು ತಪ್ಪು. ಪಲ್ಪ್ ಮಾಡಿದಂಥ ನೀರನ್ನು ನಮ್ಮ ತೋಟದಲ್ಲೇ ಅದನ್ನ ಇಂಗ್ಸೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಹೌದು. ಮತ್ತೆ ಅದನ್ನ ಉಪಚಾರ ಕೊಡಬೇಕು. ಹೌದು. ಮತ್ತೆ ಅದನ್ನ ಗೊಬ್ಬರ ಆಗಿ ಉಪಯೋಗಿಸ್ಕೊಳ್ಬಹುದು. ಅದರಲ್ಲಿ ತಟಸ್ಥ ಮಾಡಿ ಜೊತೆಗೆ ಅದ್ರ ಮೇಲ್ಗಡೆ ನಿಮ್ಮ ಹಣ್ಣಿಂದೆಲ್ಲ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನು ಗೊಬ್ಬರ ಮಾಡ್ಕೊಳ್ತೀವಿ. ಗೊಬ್ಬರ ಆಗಿ ಮಾಡ್ಕೊಳ್ತೀವಿ. ಹೇಗೆ ಮಾಡ್ಕೊಳ್ತೀರಾ ಅದನ್ನ? ಅದನ್ನ ಅಲ್ಲೇ ಬಿಟ್ಟಾಗ ಅದೇ ಕೊಳೆಯಲಿಕ್ಕೆ ಶುರು ಆಗುತ್ತೆ. ಮೊದಲು ದನದ ಗೊಬ್ಬರ ಜೊತೆ ಇದು ಮಾಡ್ತಿದ್ದು, ಈಗ ದನ ಇಲ್ಲದ್ರಿಂದ ಹಾಗೇನೆ ರಾಶಿ ಹಾಕಿ ಅದು ಕಪ್ಪು ಬಣ್ಣದ ಮೇಲೆ ತೋಟದಲ್ಲಿ ಶುರು ಮಳೆ ಬರುವಾಗ ತಗೊಂಡೋಗಿ ಹೆಚ್ಚುತ್ತೀವಿ. ಚೆರ್ರಿ ಯಾವ ರೀತಿ ಮಾಡ್ಕೊಳ್ತೀರಾ? ಅದೇ ಅಷ್ಟು ಲಿಮಿಟ್ ಒಣಗಿದ ನಂತರ ಅದನ್ನ ಹಾಗೆ ಚೀಲದಲ್ಲಿ ಪ್ಯಾಕ್ ಮಾಡಿ. ಚೆರ್ರಿ ಮಾಡಬೇಕಾದ್ರೆ ಕಾಫಿ ಕಾಯಿಗಳನ್ನು ಎಷ್ಟು ದಿನ ಒಣಗಿಸ್ಬೇಕು? ಕನಿಷ್ಠ ಅದು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಿಸಿಲ ಮೇಲೆ ಡಿಪೆಂಡ್ ಆಗಿರುತ್ತೆ. 11-12 ದಿವಸವನ್ನು ಕೆಲಸ ಹಿಡಿತೀವಿ ಅದು. ಅದು ಒಂದು ಚೆರಿ ಕುಯ್ದು ಸ್ವಲ್ಪ ದಿವಸ ಅದನ್ನ ಕೊಳೆಯಲಿಕ್ಕೆ ಬಿಡಬೇಕು, ಒಂದು 3 ದಿನ ಹಾಗೆ ಕೊಳೆಯಲಿಕ್ಕೆ ಬಿಟ್ಟು ಸ್ವಲ್ಪ ಕಪ್ಪಾದ ಮೇಲೆ ಹರಡಿದಾಗ ಅದು ಒಣಗಲಿಕ್ಕೆ ಬೇಗ ಒಣಗುತ್ತೆ. ಅದು ಬರೀ ಹಸಿರು ಕಾಯಿನ ಹಾಗೆ ಹಾಕ್ಬಿಟ್ಟಾಗ ಒಣಗೋದು ಲೇಟ್ ಆಗುತ್ತೆ. ಇನ್ನು ಅಂದ್ರೆ ಒಂದ್ ಕಡೆ ಗುಡ್ಡೆ ಹಾಕೊಂಡು ಆಮೇಲೆ ಒಣಗಬೇಕು ಅಂತಾರೆ. ಅಂದ್ರೆ ಇದು ಸ್ವಲ್ಪ ಸುಲಭವಾದ ವಿಧಾನ, ಆದ್ರೆ ಬೆಲೆ ಸ್ವಲ್ಪ ಕಡಿಮೆ ಸಿಗುತ್ತೆ ಚೆರ್ರಿನಲ್ಲಿ. ಆದ್ರೆ ನಿಮ್ಗೆ ಪಾರ್ಚ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಕಾಫಿಯ ಸಿಪ್ಪೆ ಇದೆಲ್ಲ ನಿಮ್ಗೆ ಸಿಗುತ್ತೆ. ಅದೊಂದು ರೀತಿ ಫಲವತ್ತಾಗಿ ಗೊಬ್ಬರ ಮಾಡ್ಕೋಬಹುದು. ಮತ್ತೆ ನಾವು ಸಂಸ್ಕರಣೆ ಮಾಡಿದಂತ ನೀರನ್ನು ಕೂಡ ಸುಣ್ಣದ ಉಪಚಾರ ಕೊಡೋದ್ರಿಂದ ಗೊಬ್ಬರವಾಗೂ ಬೆಳೆಸ್ಕೊಳ್ಬಹುದು. ಅದೊಂದು ಅನುಕೂಲ ಆಗುತ್ತೆ. ಈಗ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ಸುತ್ತೆ ಕಾಫಿ ಕೃಷಿ ಅಂತೀರಾ ಲಕ್ಷ್ಮಣ್ ಅವರು? ಲಾಭದಾಯಕನೇ, ಈಗಂತೂ ಒಳ್ಳೆ ಬೆಲೆ ಇದೆ. ಹಾಗಾಗಿ 1 ಎಕರೆ ಜಮೀನಿದ್ರೆ 1 ಫ್ಯಾಮಿಲಿ ಆರಾಮಲೇ ಬದುಕಬಹುದು ಅಂತ ಅನಿಸ್ತದೆ ನನಗೆ. ಅಷ್ಟು ಅನುಕೂಲತೆ ಇದೆ. ನಾವು ರೈತರು ಏನ ಮಾಡ್ಬೇಕಂದ್ರೆ ವೈಜ್ಞಾನಿಕವಾಗಿ ಅದನ್ನ ವ್ಯವಸಾಯ ಮಾಡ್ಬೇಕು. ಸುಮ್ಮನೆ ಅವನ ಗೊಬ್ಬರ ಹಾಕಿ ನಾನು ಹಾಕೋದು ಇನ್ನೇನೋ ಮಾಡೋದು ಅಂತ ಅದು ಲಾಭದಾಯಕ ಅಲ್ಲ. ಹೆಚ್ಚಿನ ವಿಷಯ ತಿಳ್ಕೊಂಡು ಕೃಷಿ ಪತ್ರಿಕೆಗಳು ಸಾಕಷ್ಟು ಬರುತ್ತೆ, ಅದ್ರಲ್ಲಿ ಹೋದಾಗ ಅನುಭವಗಳು ಜಾಸ್ತಿ ಬರುತ್ತೆ. ಅದನ್ನ ನಾವು ಉಪಯೋಗಿಸ್ಕೊಂಡಾಗ ನಮಗೆ ಲಾಭದಾಯಕ ಆಗೇ ಆಗ್ತದೆ. ಜೊತೆಗೆ ಈ ಬೆರಿ ಬೋರರ್ ಹಾವಳಿನೂ ಕೂಡ ಸ್ವಲ್ಪ ಕಂಡು ಬಂದಿದೆ ಅಂತ ನಾವು ಕೇಳಿದ್ದೀವಿ. ಹಿಂದೆ ಭಾಳ ಇತ್ತು, ಈಗ ಕಂಟ್ರೋಲ್ ಬಂದಿದೆ. ಅದು ಫಸ್ಟ್ ಬಂದಿದ್ದು ಕ್ಯೂರಿಂಗ್ ವರ್ಸ್ನಿಂದ ಚೀಲ ತಂದಾಗ ಅದಲ್ಲಿ ಬರ್ತಾ ಇತ್ತು, ಯಾಕೆಂದ್ರೆ ನಮ್ಮ ಗೋಡನ್ ಶೆಡ್ ಮತ್ತೆ ಇದ್ರ ಸುತ್ತಮುತ್ತಲ ಭಾಳ ಇತ್ತು, ನಮಗೆ ಆವಾಗ ಗೊತ್ತೇ ಆಗಲಿಲ್ಲ. ಅಂದ್ರೆ ಈ ಅರೇಬಿಕಾ ಕಾಫಿಗೆ ಸ್ವಲ್ಪ ಕೀಟಗಳು ಜಾಸ್ತಿ ಅಲ್ವಾ, ಬಿಳಿ ಕಾಂಡ ಕೊರಕ, ಅದು ಏನು ಸ್ಟಮ್ಗೆ ಹೊಡೆದ್ಬಿಡುತ್ತೆ. ಏನು ಕ್ರಮ ಕೈಗೊಳ್ಬೇಕಾಗತ್ತೆ ಅದಕ್ಕೆ? ಅದಕ್ಕೆ ನಾವು ಮೊದಲು ಗ್ಯಾಮೆಕ್ಸನ್ ಮತ್ತೆ ಈಗೇನು ಒಂದು ರೀತಿ ಬಟ್ಟೆ ಸುತ್ತು ಬಟ್ಟೆ, ಅದನ್ನು ಏನು ಪ್ರಯೋಗ ಮಾಡಿದ್ದೀರಾ ನೀವು? ಇಲ್ಲ, ಬಟ್ಟೆ ಪ್ರಯೋಗ ಮಾಡಲಿಲ್ಲ, ಆದ್ರೆ ಸುಣ್ಣ ಎಲ್ಲ ಹೊಡಿಸ್ತೇವೆ ನಾವು, ಅದಕ್ಕೆ ಫೆವಿಕಾಲ್ ಅಂತಂದು ಮಿಕ್ಸ್ ಮಾಡಿ ಅದಕ್ಕೆ ಬೆಳೆದಾಗ ಸಾಯ್ತೇ. ಮತ್ತೆ ಟ್ರ್ಯಾಪ್ ಏನೋ ಬಂದಿದೆ, ಹೌದೌದು ಟ್ರ್ಯಾಪ್ ಎಲ್ಲ ಹಿಂದೆ ಹಾಕಿದ್ದೆ ನಾವು, ಕ್ರಾಸ್ವೇನ್ ಬಲಿಗಳು ಅಂತ ಬಂದಿದೆ, ಹೌದು ಅದನ್ನ ಬಳಸ್ಕೋಬಹುದು ಬಿಳಿ ಕಾಂಡ ಕೊರಕೋ. ಹೌದು, ಮತ್ತೆ ಇದು ಕಡಿಮೆ ಆಗಿದೆ ಈಗ. ಯಾವುದು? ಬೆರಿಬೋರರ್. ಬೆರಿಬೋರರ್ ಸಾಕಷ್ಟು ಕಡಿಮೆ ಆಗಿದೆ. ಅದಕ್ಕೂ ಬ್ರೋಕಾ ಬಲಿಗಳು ಅಂತ ಇದೆ ಇದೆ. ಈ ರೆಕ್ಕೆ ಕೊರಕ ಅಂತ ಬರುತ್ತೆ, ಅದು ಒಂದು ಎಲ್ಲ ಟೈಮ್ ಇರೋದಿಲ್ಲ, ಗಿಡದ ಒಂದು ಲಿಮಿಟ್, ಆದ್ರೆ ಬೆಳವಣಿಗೆ ಆದಾಗ ಮಧ್ಯ ವ್ಯವಸ್ಥೆಗೆ ಗಿಡ ಬೆಳವಣಿಗೆ ಆಗ್ತಿದ್ದಾಗ ಮಾತ್ರ ಕಾಣಿಸ್ಕೊಳ್ತದೆ. ಹೆಚ್ಚೇನು ಕಂಡು ಬರಲ್ಲ ಅಂತ? ಇಲ್ಲ, ಅಂತ ದೊಡ್ಡ ಎಫೆಕ್ಟ್ ಆಗುದಿಲ್ಲ. ಮತ್ತೆ ಅದು ತುಂಡಾದ್ರೆ ಮತ್ತೆ ಅಲ್ಲಿಂದ ಚಿಗುರು ಹೊಡೆದು ಹೊಸ ಚಿಗುರು ಬೇರೆ ಬರ್ತದೆ, ಅದು ಬಂದೇ ಬರುತ್ತೆ, ಬರ್ತಾ ಬರುತ್ತೆ. ಅಂದ್ರೆ ರೋಬಸ್ಟಾಕ್ಕೆ ಅಷ್ಟು ಕೀಟಗಳ ಹಾವಳಿ ಕಡಿಮೆ ಅಲ್ಲ? ರೋಬಸ್ಟಾಕ್ಕೆ ಕಡಿಮೆ ಕೀಟದ ಹಾವಳಿ ಅರೇಬಿಕಾಕ್ಕೆ. ಏನಂದ್ರೆ ಅರೇಬಿಕಾ ಒಳ್ಳೆ ಗುಣಮಟ್ಟದ ಕಾಫಿ ಅಲ್ವಾ, ಕ್ವಾಲಿಟಿ, ಕೀಟಗಳು ಕೂಡ ಅದನ್ನ ಇಷ್ಟಪಡ್ತಾರೆ, ಇಷ್ಟಪಡ್ತಾರೆ ಮನುಷ್ಯರೇ ಅವ್ರ ಇಷ್ಟಪಡ್ತಾರೋ, ಕೀಟಗಳಿಗೂ ಕೂಡ ಅರೇಬಿಕಾ ಕಾಫಿ ಕಂಡ್ರೆ ಇಷ್ಟ. ಆದ್ರೆ ಬಹಳಷ್ಟು ರೈತರು ಈಗ ಅರೇಬಿಕಾ ಕೈ ಬಿಟ್ಟು ರೋಬಸ್ಟಾಕ್ಕೆ ಬರ್ತಾ ಇದಾರೆ, ಸುಲಭ ಅದನ್ನ ನಿರ್ವಹಣೆ ಮಾಡೋದು ಅಂತ ಅಂದು. ಹೌದು, ಈ ಕಂಬ ಚಿಗುರು ಇದೆಲ್ಲ ಅದು ವರ್ಷಕ್ಕೆ ಒಂದು ಎರಡರಿಂದ ಮೂರು ಸತಿ ತೆಗೆಸ್ಬೇಕು, ಇಲ್ಲದ್ರೆ ಗಿಡದ ಬೆಳವಣಿಗೆ ಹಾಳಾಗುತ್ತೆ. ಯಾಕೆಂತ ಹೇಳಿದ್ರೆ ಅದು ಕಂಬ ಚಿಗುರು ಮೇಲ್ಮುಖವಾಗಿ ಹೋಗೋದ್ರಿಂದ ಒಳ್ಳೆ ಸೂರ್ಯನ ಬೆಳಕು ನೀರುಗಳನ್ನ ಹೀರ್ಕೊಂಡು ಬಹಳ ದಟ್ಟ ಪುಷ್ಟವಾಗಿ ಬೆಳೀತೆ, ಆ ಗಿಡದ ಬೆಳವಣಿಗೆ ಹಾಳಾಗ್ತದೆ ಅದು. ಅದರಿಂದ ಅದು ಬೇಡದ ಅಡ್ಡ ಚಿಗುರುಗಳನ್ನ ತೆಗೆದು ಮತ್ತೆ ನೆತ್ತಿ ಬಿಡಿಸೋದು ಅಂತ. ನೆತ್ತಿ ಬಿಡಿಸೋದು, ಅದು ಬಿಡಿಸೋದು ಒಳ್ಳೇದು, ಆದ್ರೆ ಅದರಿಂದ ಬಿಳಿ ಕಾಣಲ ಕೊರಕ ಸ್ವಲ್ಪ ಜಾಸ್ತಿ ಆಗ್ತದೆ. ಅದಕ್ಕೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೋಬೇಕು. ಹೌದು, ವಿಶೇಷವಾಗಿ ಅರೇಬಿಕಾದಲ್ಲಿ. ಅರೇಬಿಕಾದಲ್ಲಿ ನೆತ್ತಿನ ರೋಬಸ್ಟಾದಲ್ಲಿ ಪರವಾಗಿಲ್ಲ, ಬಿಡಿಸ್ಕೋಬಹುದು. ಬಿಡಿಸ್ಕೊಳ್ಬಹುದು. ಅಂದ್ರೆ ಅರೇಬಿಕಾದಲ್ಲಿ ನೆತ್ತಿ ಬಿಡಿಸೋದು ಕಡಿಮೆ ಆದ್ರೂ ಕಷ್ಟ, ಹೆಚ್ಚಾದ್ರೂ ಕಷ್ಟ. ಹೌದು, ಒಂದು ಸಮತೋಲನ ರೀತಿಯಲ್ಲಿ ಇರಬೇಕು. ಮುಖ್ಯ ಕಾಂಡದಿಂದ ಒಂದು 15 ಸೆಂಟಿಮೀಟರ್ ಅರ್ಧ ಅಡಿ ಸುತ್ತಳತೆಯಲ್ಲಿ ಮಾಡಬೇಕು ಅಂತಾರೆ. ಹೆಚ್ಚು ಆದ್ರೆ ಮತ್ತೆ ಬಿಸಿಲು ಜಾಸ್ತಿ ಆದಷ್ಟು ಈ ಬಿಳಿ ಕಾಂಡ ಕೊರಕ ಜಾಸ್ತಿ ಆಗಿದೆ, ಅದಕ್ಕೆ ಬೇಸಿಗೆಯಲ್ಲಿ ಜಾಸ್ತಿ ಅದು ಚಟುವಟಿಕೆ. ಇಳುವರಿ ಮಟ್ಟ ಹೇಗಿದೆ ಅಂತ ಅರೇಬಿಕಾದಲ್ಲಿ? ಅರೇಬಿಕಾದಲ್ಲಿ ನಮ್ದು 20-30 ಚೀಲ ಬರುತ್ತೆ ಅಂತ ಹೇಳುವಷ್ಟು ದೊಡ್ಡ ಇಳುವರಿ ಅಲ್ಲ, ಯಾಕೆಂದ್ರೆ 1 ಎಕರೆಗೆ 60 ಚೀಲ ಕಾಫಿ ತೆಗೆಯೋರು ಇದ್ದಾರೆ. ಆ ಕಾಂಪೋಸ್ಟ್ ಗೊಬ್ಬರ ಮತ್ತು ನಾನು ಚಿಕ್ಕದಿಂದ ಏನು ಗಿಡನ ಸರಿಯಾಗಿ ಆಕಾರ ಕೊಟ್ಟು ಬೆಳೆಸಿದಾಗ ಅದು ಅಷ್ಟು ಕ್ರಾಪ್ ಕೊಡುತ್ತೆ. ಮತ್ತೆ ಹೈಬ್ರಿಡ್ ಗಿಡಗಳಲ್ಲಿ ಈಗ ಬಹಳಷ್ಟು ಒಳ್ಳೆ ಕ್ರಾಪ್ ಬಂದಿದೆ ರೋಬಸ್ಟಾದಲ್ಲಿ, ಅದಂತೂ ತುಂಬಾ ಇಳುವರಿ ಕೊಡ್ತದೆ. ಆದರೂ ಏನೇ ಒಂದು ಡ್ವಾರ್ಫ್ ತಳಿ ಅಂತಂದ್ರೂ 8 ಅಡಿ 8 ಅಡಿ ಕೊಡಲೇಬೇಕು. ಹೌದು, ಎಷ್ಟೇ ಕುಳ್ಳ ತಳಿ ಅಂತಂದ್ರೂ ಹೌದು ಕೊಡಲೇಬೇಕು. ಮತ್ತೆ ಹಣ್ಣು ಬೀಜ ಸಮೇತ ಒಂದು ದಪ್ಪ ಇರುತ್ತೆ ಅದರಲ್ಲಿ. ಮತ್ತೆ ರೋಬಸ್ಟ ನಮ್ದು ಏನು ಅಂತ ಹೇಳಿದ್ರೆ ಹಳೆ ತಳಿಗಳು, ಅದರಿಂದ ಅದು ಬೀಜಗಳು ಬಹಳ ಚಿಕ್ಕದಿರುತ್ತೆ. ಈಗ ಬಂದ ಹೈಬ್ರಿಡ್ ಎಲ್ಲ ಬೆಳೆಗಳ ದಪ್ಪ ಇರುತ್ತೆ. ಹೊಸ ಹೊಸ ಗಿಡಗಳು ಏನಾದ್ರು ಹಾಕೊಳ್ತಾ ಇರ್ತಾರೆ? ಹೌದೌದು, ಹೊಸ ಈಗ ಏನು ಹೋಗಿರುತ್ತೆ ಅಲ್ಲಿ ಎಲ್ಲ ಹೊಸ ಗಿಡಗಳನ್ನೇ ಹಾಕ್ತೀವಿ ನಾವು. ಡಾರ್ಪನ್ನು ಈಗ ಸಾಕಷ್ಟು ಹಾಕಿದ್ದೀವಿ. ಅಂದ್ರೆ ಅರೇಬಿಕಾದಲ್ಲಿ 20-30 ಚೀಲ ಬರುತ್ತೆ ಎಕರೆಗೆ. ಹೌದು, ರೋಬಸ್ಟಾದಲ್ಲಿ? ರೋಬಸ್ಟಾದಲ್ಲಿಯೂ ಸಾಧಾರಣ ಅಷ್ಟೇ ಬರ್ತದೆ, ಅಷ್ಟೇ 20-30 ಬರ್ತದೆ. ನೀವು ಒಂದ್ ರೀತಿ ಹೆಚ್ಚು ಇಳುವರಿನೂ ಬೇಡ, ಒಂದ್ ರೀತಿ ಖರ್ಚು ಕಡಿಮೆ ಮಾಡ್ಕೊಂಡು ವ್ಯವಸಾಯ ಮಾಡಬಹುದು. ಹೌದೌದು, ಎವರೇಜ್ ಹೋಗುತ್ತೆ. ಮತ್ತೆ ಗಿಡದ ಬಾಳಿಕೆನು ಬರುತ್ತೆ ಹಾಗೆ. ಗಿಡದ ಬಾಳಿಕೆ ನಾವು ಅತಿ ಹೆಚ್ಚು ಗೊಬ್ಬರ ಕೊಡೋದ್ರಿಂದ ಮತ್ತೆ ಅದರ ಮೇಲೆ ಒತ್ತಡ ತಂದು ಇದು ಮಾಡೋದ್ರಿಂದ ಗಿಡದ ಬೆಳವಣಿಗೆನು ಕುಂಠಿತಗೊಳ್ಳುತ್ತೆ. ಒಟ್ಟಾರೆ ಕಾಫಿ ಕೃಷಿ ತೃಪ್ತಿ ಕೊಟ್ಟಿದೆ. ತೃಪ್ತಿ ಕೊಟ್ಟಿದೆ. ಖರ್ಚು ಎಷ್ಟು ಮಟ್ಟಿಗೆ ಬರುತ್ತೆ ಅಂತೀರಿ? ಖರ್ಚು ಈಗಿನ ನಾವು ಲೆಕ್ಕ ಹಾಕೋದು ಸರ್, ಹೇಗೋ ಹೋಗುತ್ತೆ ಅಂತ ನಾವು. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅಂತ. ಹೌದೌದು, ಈಗ ಎಲ್ಲ ರೈತರು ಅದರಿಂದ ತಾನೆ ಜೀವನ ಮಾಡ್ತಿರೋದು. ಅವರ ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಆಸ್ತಿ ತಗೊಳ್ಳಿ, ಎಲ್ಲನೂ ಕಾಫಿ ಬೆಳೆಯಿಂದ ಆಗ್ತಿರೋದ್ರಿಂದ. ಯಾರ್ಯಾರು ತಮಗೆ ಸಹಾಯ ಮಾಡ್ತಾರೆ ಕೃಷಿನಲ್ಲಿ? ಕೃಷಿ ಮೊದಲೆಲ್ಲ ಗ್ರಾಮ ಸಹಾಯಕರಿಂದ ಬರ್ತಿದ್ರು ಸರ್, ಅವ್ರು ಬಂದು ಎಲ್ಲ ಮಾಹಿತಿ ಕೊಡ್ತಿದ್ರು ನಮ್ಮ ತಂದೆ. ಅದೊಂದಾಯ್ತು. ನಿಮ್ಮ ಕುಟುಂಬದ ಸದಸ್ಯರು ಯಾರು? ಕುಟುಂಬ ಸದಸ್ಯರಲ್ಲಿ ಮಕ್ಕಳೆಲ್ಲ ಹೊರಗಡೆ ಜಾಬಲ್ಲಿ ಇದ್ದಾರೆ, ನಾನು ನನ್ನ ಹೆಂಡತಿ ಮಾತ್ರ ಇಲ್ಲಿ ಇರೋದು. ನೀವೇ ನೋಡ್ಕೊಳ್ತಾ ಇದ್ದೀರಿ? ಅವರು ಮಕ್ಕಳು ಬಂದಾಗ್ಲೂ ಏನಾದ್ರು? ಅವರಿಗೆ ಅಂತ ಆಸಕ್ತಿ ಏನು ಕಾಣ್ತಾ ಇಲ್ಲ, ಹೇಳ್ತಾರೆ ಅಷ್ಟೇ. ಕಾಫಿ ಮಂಡಳಿಯಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ? ಸಿಕ್ಕಿದೆ, ಸಿಕ್ಕಿದೆ. ಏನೇನು ತಗೊಂಡಿದ್ದೀರ? ನಾವು ಕಾಫಿ ಡ್ರೈಯಿಂಗ್ ಯಾರ್ಡ್ ತಗೊಂಡಿದ್ದೀನಿ, ಮತ್ತೆ ಗೋಡನ್ ತಗೊಂಡಿದ್ದೆ. ಓಹೋ, ಗೋಡನ್. ಎಷ್ಟು ವರ್ಷದವರೆಗೂ ಇಡಬಹುದು ನಿಮ್ಮಲ್ಲಿ ದಾಸ್ತಾನು? ಗೋಡನ್ ಅದೇ ಸರ್, ರೋಬಸ್ ಅಲ್ಲ, ಒಂದೆರಡು ವರ್ಷ ಇಡಬಹುದು. ಮತ್ತೆ ನಾವು ಈಗ ಮಳೆಗೆ ಕಾಫಿ ಆದ ತಕ್ಷಣ ಒಂದು 50-100 ಚೀಲ ಎಲ್ಲ ಹಾಕ್ಲಿಕ್ಕೆ ಒಂದು ಗೋಡನ್ ಬೇಕೇ ಆಗ್ತಲ್ಲ. ಪ್ರತಿಯೊಬ್ಬರಿಗೂ ಗೋಡನ್ ಬೇಕಾಗತ್ತೆ. ಮತ್ತೆ ಡ್ರೈಯಿಂಗ್ ಎರಡು ಅತಿ ಅಗತ್ಯ ಇದೆ ಪ್ರತಿಯೊಬ್ಬರಿಗೆ. ಸ್ಪ್ರಿಂಕ್ಲರ್ ಗೂ ಕಾಫಿ ಬೋರ್ಡ್ ಸಬ್ಸಿಡಿ ಕೊಟ್ಟಿದ್ದಾರೆ ಮತ್ತೆ ಕೆರೆ ಮಾಡ್ಕೊಳ್ಳೋದಕ್ಕೂ ಏನಾದ್ರು ಕೆರೆ ಮೀನುಗಾರಿಕೆ ಇಲಾಖೆಯಿಂದ ಕೆರೆ ತಗೊಂಡಿದ್ದೇನೆ. ಕೆರೆ ತಗೊಂಡಿದ್ದಾರೆ, ಅದು ಏನು ಉಪಯೋಗ? ತುಂಬಾ ಉಪಯೋಗ. ಮೀನುಗಳು ಬಿಡ್ತೀರಾ? ಮೀನು ಬಿಟ್ಟಿದೀವಿ, ಹಿಡೀಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ. ಈಗ ಒಂದು 3-4 ವರ್ಷ ಆಯ್ತು ನಮ್ ಕೆಲಸವ್ರೆ ಹಿಡಿದು ತಿಂತಾ ಇರ್ತಾರೆ. ಅಂದ್ರೆ ಬಿಡ್ತೀರಾ? ಖಾಲಿ ಏನ್ ಬಿಡಲ್ಲ, ನೀರು ಇರುತ್ತೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ಖಂಡಿತ ತೃಪ್ತಿ ಕೊಟ್ಟಿದೆ. ಲಾಭನೂ ಕೊಡ್ತಾ ಇದೆಯಾ? ಲಾಭದಾಯಕ ಇಲ್ಲದ ನಾವು ಇಲ್ಲಿಂದ ನಮ್ಮ ಲೈಫ್ ಲೀಡ್ ಮಾಡ್ಬೇಕಲ್ಲ. ಹೌದೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಕೆಎಂ ಲಕ್ಷ್ಮಣ್ ಅವರ ಕಾಫಿ ಕೃಷಿಯ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂತಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 944-96-27-327. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-96-27-327. ತುಂಬ ಸಂತೋಷ ಲಕ್ಷ್ಮಣ್ ಅವರೇ, ತಾವಿದೋರಿಗೂ ತಮ್ಮ ಈ ಕಾಫಿ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೆ ನಮಸ್ಕಾರಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಹೇಗಿದೆ? ಅರೇಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಗಳಿಂದ 27,500 ರೂಪಾಯಿಗಳು, ಅರೇಬಿಕಾ ಚೆರಿ 13,200 ರೂಪಾಯಿಯಿಂದ 15,600 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಗಳಿಂದ 17,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,150 ರೂಪಾಯಿಗಳಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಧನ ಸುದ್ದಿ. ಕೋಪಟ್ಟಿ ಗ್ರಾಮದ ದಾಯನ ಶಿವಾಜಿ ಇವರು ತಮ್ಮ 75ನೇ ವರ್ಷ ಪ್ರಾಯದಲ್ಲಿ ಇಂದು ದೈವಾಧೀನರಾಗಿದ್ದಾರೆ. ದಾಯನ ಶಿವಾಜಿ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಸಲಾಗುವುದು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ elicindia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್, ಅಂಜು ಮಗಳು, ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಇದೇ ಡಿಸೆಂಬರ್ 21ರಂದು ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಡುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜು ಸೂಚನೆ ನೀಡಿದರು. ಇತ್ತೀಚೆಗೆ ವಿಡಿಯೋ ಸಂವಾದ ಮೂಲಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪಲ್ಸ್ ಪೋಲಿಯೋ ಲಸಿಕೆ ರಾಷ್ಟ್ರೀಯ ಕಾರ್ಯಕ್ರಮ ಆಗಿದ್ದು ಇದರ ಯಶಸ್ಸಿಗೆ ಎಲ್ಲ ಇಲಾಖೆಗ ಸಂಘ ಸಂಸ್ಥೆಗ ಕೈ ಜೋಡಿಸುವಂಗೆ ಹೇಳಿದರು. ತಾರೀಖು 21ರಂದು ಎಲ್ಲ ಸಿಬ್ಬಂದಿಗಳ ನಿಯೋಜನೆ, ವಾಹನ ನಿಯೋಜನೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯ ಮುಂಜಾಗ್ರತೆ ಬಗ್ಗೆ ಅವರು ಸಲಹೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಮಾತಾಡಿ, ಅಂದು ಹೊತ್ತಾರೆ 8 ಗಂಟೆಯಿಂದ 9:45 ಮುಟ ಬೂತ್ ಮಟ್ಟಲ್ಲಿ ಪೋಲಿಯೋ ಹನಿ ನೀಡಲಾದೆ. ಹಾಗೆ ತಾರೀಖು 22ರಿಂದ 24ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಹನಿನ ನೀಡಲಾದೆ ತಿಳಿಯವು ಹೇಳಿದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ತಂಬಾಕು ಮುಕ್ತ ಯುವ ಅಭಿಯಾನ ಅಕ್ಕಿರಿ ಜಂಬರ ಇತ್ತೀಚೆಗೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆದು ಮುಖ್ಯ ನೆಂಟರಾಗಿ ಭಾಗವಹಿಸಿದ ಎಫ್ಎಂಸಿ ಕಾಲೇಜಿನ ಎನ್ಎಸ್ಎಸ್ ಘಟಕಾಧಿಕಾರಿ ಡಾ ಶೈಲಶ್ರೀ ಅವರು ಮಾತಾಡಿ, ವಿದ್ಯಾರ್ಥಿಗಳಿಗೆ ತಂಬಾಕು ಮುಕ್ತ ಯುವ ಅಭಿಯಾನ ವಿಷಯದ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ದಿನಾಚರಣೆ 2025 ತಾರೀಖು 15ರ ಸೋಮವಾರ ಹೊತ್ತಾರೆ 10 ಗಂಟೆಗೆ ಗೌಡ ಸಮಾಜ ಮೂರ್ನಾಡ್ಲಿ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ಜಬ್ಬರದ ಉದ್ಘಾಟನೆಯನ್ನು ಶ್ರೀಕೊಲ್ಯದ ಗಿರೀಶ್ ಅವರು ಮಾಡುವೆ. ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿಗೆ ನಮ್ಮ ಹಿರಿಯರ ಕೊಡುಗೆ ತಿಳುವ ವಿಷಯದ ಮೇಲೆ ಶ್ರೀ ಸುರ್ತಲೆ ಆರ್ ಸೋಮಣ್ಣವು ಮಾತಾಡುವೆ. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಬೆಳವಣಿಗೆಯಲ್ಲಿ ಸಮಾಜಗಳ ಪಾತ್ರದ ವಿಷಯದ ಮೇಲೆ ಶ್ರೀ ಚೊಕ್ಕಡಿ ಎನ್ ಅಪ್ಪಯ್ಯವು ಮಾತಾಡುವೆ. ಹಾಗೆ ಇದೇ ಸಂದರ್ಭದಲ್ಲಿ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ಹಾಗೆ ಸಾಧಕರಿಗೆ ಸನ್ಮಾನ ಜಂಬರ ನಡೆದಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಡಗು ಜಿಲ್ಲೆ ಮಡಿಕೇರಿ ಇವರ ವತಿಯಿಂದ ತಾರೀಖು 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ವ್ಯಾಜ್ಯಪೂರ್ವ ಪ್ರಕರಣಗ ನ್ಯಾಯಾಲಯಗಳಲ್ಲಿ ಬಾಕಿರುವ ಪ್ರಕರಣಗ ನ್ಯಾಯಾಲಯಲ್ಲಿ 2 ಕಕ್ಷಿದಾರರು ರಾಜಿ ಮಾಡಿಕೊಡಿಕೆ ಸರಿಯಾದ ಮಾರ್ಗದರ್ಶನ ನೀಡಲಾದೆ. ಹಾಗೆ ನ್ಯಾಯಾಲಯಗಳಲ್ಲಿ ಬಾಕಿರುವ ಪ್ರಕರಣಗಾಗಿ ರಾಜಿಯಾಗುವಂತಹ ಪ್ರಕರಣಗ ಚೆಕ್ ಅಮಾನ್ಯ, ಕಂದಾಯ ಪ್ರಕರಣಗ, ಪಿಂಚಣಿ ಪ್ರಕರಣಗ ಸೇರಿದಂತೆ ಇನ್ನಿತರ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡುವ ಮೂಲಕ ಇತ್ಯರ್ಥಪಡಿಸಿಕೆ ಒಳ್ಳೆ ಅವಕಾಶ ಹುಟ್ಟು ತಿಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹಾಗೆ ಸದಸ್ಯ ಕಾರ್ಯದರ್ಶಿಯಾದ ಶುಭಾವು ತಿಳಿಸಲು. ಕರ್ನಾಟಕ ಸರ್ಕಾರದ ಯೋಜನೆಯಂಗೆ ತಾಲೂಕು ವ್ಯಾಪ್ತಿಯಲ್ಲಿರುವ ಇ ಪೌತಿ ಖಾತೆ ಬದಲಾವಣೆಗೆ ಸಂಬಂಧಪಟ್ಟಂಗೆ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು. ಪೌತಿ ವಾರಸುದಾರಿಕೆನ ಖಾತೆಗೆ ಖಾತೆದಾರ ತೀರಿ ಹೋದವರ ದೃಢೀಕರಣ ಪತ್ರ, ಆರ್ಡಿ ಸಂಖ್ಯೆ, ವಂಶವೃಕ್ಷಿ, ಆಧಾರ್ ಪ್ರತಿ, ಮೊಬೈಲ್ ಸಂಖ್ಯೆ ಸೇರಿದಂತೆ ಇನ್ನಿತರ ದಾಖಲೆಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕೊಡಕು ತಿಳಿ ತಾಲೂಕು ತಹಶೀಲ್ದಾರ್ ಶ್ರೀಧರವು ತಿಳಿಸಿದರು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನು ನಿವಾರಿಸುವ ಸಭೆ ನಾಳೆ ಹೊತ್ತಾರೆ 11:30 ರಿಂದ 12:30 ಮುಟ ಮಡಿಕೇರಿ ಉಪವಿಭಾಗ ಕಚೇರಿ ಆವರಣದಲ್ಲಿ ಕಾರ್ಯನಿರ್ವಾಹಕ ಎಂಜಿನಿಯರಿಂಗ್ ಸೆಸ್ ಮಡಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ವ್ಯಾಪ್ತಿನ ಸಾರ್ವಜನಿಕರು ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟ ಸಮಸ್ಯೆ ಹಾಗೆ ಪುಕಾರುಗಳಿದ್ದಲ್ಲಿ ಚರ್ಚಿಸಿ ಬಗೆಹರಿಸಿ ಕ್ರಮ ತಕ್ಕಡಲಾದಂತೇಳಿ ಮಡಿಕೇರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಹಾಗೆ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಇವರ ಕೂಡುಕೂಟಲಿ ಜಿಲ್ಲೆಯಲ್ಲಿ ಸ್ವಂತ ಕೆಲಸ ಶುರು ಮಾಡಿಕೆ ಇಷ್ಟೆರವು. ಯುವನಿಧಿಗೆ ನೋಂದಾಯಿಸಿರುವ ಆಸಕ್ತ ಯುವನಿಧಿ ಫಲಾನುಭವಿಗಳಿಗೆ 2 ವಾರಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಸಕ್ತಿರುವ ತಾರೀಖು 25ರೊಳಗೆ ಕಚೇರಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಡಬೇಕು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಗೌಡ ಸಮಾಜ ಕುಶಾಲನಗರ ಇವರ ಕೂಡುಕೂಟಲಿ ತಾರೀಖು 15ರ 9:30 ರೈತ ಸಹಕಾರ ಭವನ ಕುಶಾಲನಗರಲ್ಲಿ ಅರೆಭಾಷೆ ದಿನಾಚರಣೆ 2025 ಹಾಗೆ ಅರೆಭಾಷೆ ನಾಟಕ ಅಪ್ಪ ನಡೆದಿದೆ. ಲಕ್ನೋಲಿ ತಾರೀಖು 13ರಿಂದ 17ರವರೆಗೆ ನಡೀತಾ ಇರುವ 69ನೇ ರಾಷ್ಟ್ರಮಟ್ಟದ 4x400 ರೇಲೆಯಲ್ಲಿ ದರ್ಜಿಮನೆ ಕಿರಣ್ ಹಾಗೆ ಗೀತಾ ಅವರ ಮಗಳು ಬಹುಶಃ ಡಿಕೆಯು ರಾಜ್ಯಮಟ್ಟದಲ್ಲಿ ಸೂರ್ಣ ಇನಾಮನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಳು. 2025-26ನೇ ಸಾಲಿ ಬಿಎಡ್ ಓದ್ತಾಯಿರುವ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಿಕೆ ಸೇವಾಸಿನ್ ಪೋರ್ಟಲ್ಲಿ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಡಿಸೆಂಬರ್ 31 ಆಖರಿ ದಿನ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿಯಂತ್ರಣ ಮಂಡಳಿ ಇಲ್ಲಿ 2ನೇ PUC ಪರೀಕ್ಷೆಗೆ ತಾರೀಖನ ನಿಗದಿ ಮಾಡಿದ್ದು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಹಾಗೆ 10ನೇ ತರಗತಿ ಪರೀಕ್ಷೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆದ ತಿಳಿ ಪ್ರಕಟಣೆ ತಿಳಿಸಿತು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.

ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಕ್ಕಂದಿತ್ತು. ಸಮಾಜದ ತಾಂದನುಳ್ಳ ಹಿಂಗಡ ಬದುಕಕ್ಕೆ ಸಹಕಾರ ಕೊಡ್ಕೊಂಡು ಹಿಂಗಕ್ಕೆ ಅವಶ್ಯವುಳ್ಳ ಹಕ್ಕು ಕಿಟ್ಟುವನಿಗೆ ಮಾಡೋಂಡು ದೇಶತ್ರ 180 ಕೋಟಿ ಜನಕ್ಕೂ ಉರೇ ತರತ್ರ ಮಾಲವ ಹಕ್ಕು ಕಿಟ್ಟುವನಿಗೆ ಹಾಕೊಂಡು ನಡೆಸಿ ಅಂಜಿ ಊರು ಕಡುಂಗನ ಮರೆನಾಡ್ರ ನಾಡಮಂತು ನಮ್ಮೇ ಪೆರ್ತ ಅಂದೋಡ ನಡೆದಿತ್ತು. ನಮ್ಮೇಲೆ ಮುಖ್ಯ ಬಿಂದು ಆಯಿತು ಕೂಡನಾಡಿನ ಬೆಂಗಳೂರು ಕೊಡೋ ಸಮಿತ್ರ ಅಧ್ಯಕ್ಷ ಚಿರಿಯಪ್ಪಣ್ಣ ಸುರೇಶ್ ನಂಜಪ್ಪ ತಕ್ಕ ಬಂದಿತ್ತು. ಕೊಡೋ ಸಂಸ್ಕೃತಿನ ಬಳತೋಕೆ ಮಂದ ನಮ್ಮೇರಂತ ಕಾರ್ಬಾರಕ್ಕೆ ಒತ್ತು ಕೊಡ್ಬೋದು ಪೆರ್ತ ಅವಶ್ಯ ಉಂಟು. ಸಂಸ್ಕೃತಿ ಉಂಜಕ ಮಾತ್ರ ಜನಾಂಗ ಉಳಿವ ಇಲ್ಲಂಗಿ ಕಾಶ್ಮೀರ ಹತ್ರ ಮೂಲ ನಿವಾಸ ಇಡನಕ್ಕೆ ಕೊಡಗಲು ಕೊಡಬೇಡ ಪರಿಸ್ಥಿತಿ ಆಯ್ಪಪ್ಪ ಆನೊಂಡು ಕೊಡೋ ಸಂಸ್ಕೃತಿಯ ಉಳಿಕೆಗೆ ಎಲ್ಲರೂ ಇವರ ಒತ್ತು ಕೊಡ್ಕೊಂಡು ಹಿಂಗ ಬೆಂಗಳೂರು ಕೊಡೋ ಸಮಾಜ ಹತ್ರ ಪುದಿಯ ಆಡಳಿತ ಮಂಡಳಿ ಕೊಡಬೇಡ ನೆಲಾಮಿಕ ಸುಮಾರು ಪುದಿಯ ಪುದಿಯ ಯೋಜನೆ ರೂಪಿಸಿಟ್ಟನೋಡು ನಡೆಸಿ ಕಾರ್ಯಕ್ರಮ ಹತ್ರ ಕೊರೋ ಕಾರ್ಯಕ್ಕೆ ವಹಿಸಿ ತಿಂಜ ಮರೆನಾಡು ಕೊಡೋ ಸಮಿತ್ರ ಅಧ್ಯಕ್ಷ ಅಣ್ಣಲಮಡ ಲಾಲಪ್ಪಣ ತಕ್ಕ ಬರೆದಿತ್ತು. ಎಲ್ಲ ಕೊಡೋ ಸಮಾಜ ತನ ಸಾಂಸ್ಕೃತಿಕ ಕೇಂದ್ರ ಆಯಿತು ಬಳತೋಣ ಕೆಮಿ ತಕ್ಕ ಬರೆದಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಆದ ಮೇಲೆ ಇದೇ ತಾರೀಕು 15